ಈ ಚೈತ್ರ ವೀಣಾ ಝುಂ ಝುಮ್ಮನಿ, ಈ ಚೈತ್ರ ವೀಣಾ ಝುಂ ಝುಮ್ಮನಿ, ಹೃದಯ ನಾಯದಲು ತುಂಬೆದಲಾಚೇಸೇ ಪ್ರೇಮಾಲಾಪನ, ಹೃದಯ ನಾಯದಲು ತುಂಬೆದಲಾಚೇಸೇ ಪ್ರೇಮಾಲಾಪನ, ಚೈತ್ರ ವೀಣಾ ಝುಂ ಝುಮ್ಮನಿ, ಪ್ರೇಮಾಲಾಪನ.